ಕೊಬ್ಬಿನ ಶೇಖರಣೆ ಉಂಟಾಗುವುದಿಲ್ಲ. ಇದಕ್ಕೆ ಮಣ್ಣಿನ ಲೇಪನ ಹೇಗೆ ಸಹಾಯ ಮಾಡ್ತದೆ ಅಂತ ಹೇಳಿದರೆ, ನಾವು ಮಣ್ಣನ್ನು ಯಾವಾಗಲೂ ಸೆಲೆಕ್ಟ್ ಮಾಡುವಾಗ ಸಂಗ್ರಹಿಸುವಾಗ ಮಣ್ಣು ಹೆಚ್ಚು ನೀರನ್ನು ತಗೊಳ್ಳುವಂಥದ್ದು ಅಂತ ಹೇಳಿದರೆ ಹೀರಿಕೊಳ್ಳುವಂತಹ ಮಣ್ಣನ್ನು ಮಾತ್ರ ನಾವು ಉಪಯೋಗ ಮಾಡಿಕೊಳ್ಬೇಕು. ನಮ್ಮ ಮನೆ ಸುತ್ತಮುತ್ತದ ಮಣ್ಣನ್ನು ಕೂಡ ಉಪಯೋಗ ಮಾಡ್ಬೋದು, ತೊಂದರೆ ಇಲ್ಲ, ಆದರೆ ಮಾಲಿನ್ಯರಹಿತ ಮಣ್ಣಾಗಿರಬೇಕು. ಅದು ಈ ಕಪ್ಪು ಮಣ್ಣಿರ್ಬೋದು, ಜೇಡಿ ಮಣ್ಣಿರ್ಬೋದು, ಅಥವಾ ಈ ನಮ್ಮ ಎರೆಹುಳ ಮಣ್ಣಿರ್ಬೋದು, ಅಥವಾ ಹುತ್ತದ ಮಣ್ಣನ್ನು ಕೂಡ ನಾವು ಉಪಯೋಗ ಮಾಡ್ಬೋದು. ಈ ಉಪಯೋಗ ಮಾಡುವ ಕ್ರಮ ಹೇಗೆ ಅಂತ ಹೇಳಿದರೆ, ಮಣ್ಣನ್ನು ನೀರಿನಲ್ಲಿ ನಾವು ಮುಳುಗಿಸಿಡಬೇಕು, ಸರಿಯಾಗಿ ಅದನ್ನು ಕ್ಲೀನ್ ಮಾಡಿ ಸ್ವಚ್ಛಗೊಳಿಸಿ, ಕಲ್ಲೆಲ್ಲ ತೆಗೆದು ಸ್ವಚ್ಛಗೊಳಿಸಿ ನೀರನ್ನು ಮಣ್ಣನ್ನು ನೀರಿನಲ್ಲಿ ಕಲಸಿಡಬೇಕು. ಕಲಸಿಟ್ಟ ಮೇಲೆಯೂ ಕೂಡ ಅದರ ಮೇಲೆ ಸಾಧಾರಣವಾಗಿ 1 ಇಂಚಿನಷ್ಟು ನೀರನ್ನು ಬಿಡಬೇಕು. ಯಾಕಂತ ಹೇಳಿದ್ರೆ ಮತ್ತೆ ಪುನಃ ಬೇಕು ಅಂತಿದ್ರೆ ಮಣ್ಣು ಎಳ್ಕೊಳ್ಳುವಂತಹ ಸಾಮರ್ಥ್ಯ ಮಣ್ಣಿನಲ್ಲಿ ಇದ್ರೆ ಅದು ಎಳ್ಕೊಳ್ಳುವ ಒಂದು ಅವಕಾಶ ನಾವು ಕೊಡಬೇಕು. ಎಲ್ಲಿಯಾದರೂ ಎಳ್ಕೊಳ್ಳಲಿಲ್ಲ, ನಾವು ಜಾಸ್ತಿ ನೀರನ್ನೇ ಕಲಸಿ ಇಟ್ಟಿದ್ದೇವೆ, ಅದಕ್ಕೆ ಜಾಸ್ತಿ ನೀರು ಬೇಡ ಅಂತಾದರೆ ಮತ್ತೆ ನಾವು ಮರುದಿವಸ ಅಂದರೆ 24 ಗಂಟೆಯ ನಂತರ ಅದನ್ನು ನೋಡಿದಾಗ ಮೇಲಿನ ಭಾಗದಲ್ಲಿ ಒಂದು ನೀರಿನ ಪದರ ಉಳಿತದೆ. ಆ ನೀರಿನ ಪದರವನ್ನು ನಾವು ಹೊರಗೆ ಬಿಸಾಡಿ ನೀರಿನಿಂದ ಚೆನ್ನಾಗಿ ಹೀರಲ್ಪಟ್ಟ ಮಣ್ಣನ್ನು ನೀರನ್ನು ಚೆನ್ನಾಗಿ ಹೀರಲ್ಪಟ್ಟ ಮಣ್ಣನ್ನು ಮಾತ್ರ ನಾವು ಉಪಯೋಗ ಮಾಡಿದರೆ ಒಳ್ಳೆಯದು. ಇದನ್ನು ನಾವು ಡೈರೆಕ್ಟಾಗಿಯೂ ಕೂಡ ದೇಹದ ಭಾಗಕ್ಕೆ ಹಾಕ್ಬೋದು, ಕಿಬ್ಬೊಟ್ಟೆಗೆ ಮತ್ತು ತೊಡೆಗೆ ಡೈರೆಕ್ಟಾಗಿಯೂ ಕೊಡ್ಬೋದು. ಯಾವಾಗ ನೀವು ತಣ್ಣೀರಿನ ಲೇಪನ ಹಾಕ್ತೀರೋ ಇದರ ಮೇಲೆ, ದೇಹದ ಮೇಲೆ ಏನಾಗ್ತದೆ ಅಂತ ಹೇಳಿದ್ರೆ ದೇಹ ತನ್ನ ಉಷ್ಣತೆಯನ್ನು ಬಿಟ್ಟುಕೊಡ್ತದೆ. ದೇಹ ಉಷ್ಣತೆಯನ್ನು ಬಿಟ್ಟುಕೊಡುವಾಗ ದೇಹದ ಉಷ್ಣತೆಯನ್ನು ಅದು ಕಾಪಾಡಿಕೊಳ್ಬೇಕು. ಅದು ಕಾಪಾಡಿಕೊಳ್ಬೇಕು ಅಂತ ಹೇಳಿದ್ರೆ ಅದರ ಚಯಾಪಚಯ ಕ್ರಿಯೆ ಮತ್ತೆ ಜಾಸ್ತಿ ಆಗ್ತದೆ. ಇದರಿಂದ ಯಾವಾಗಲೂ ನಾವು ಕಿಬ್ಬೊಟ್ಟೆ ಮತ್ತೆ ತೊಡೆಯ ಭಾಗಕ್ಕೆ ನಾವು ಮಣ್ಣಿನ ಲೇಪನ ಕೊಟ್ಟಾಗ ದೇಹದಲ್ಲಿ ಹೆಚ್ಚಿನ ಶಾಖ ಹೋಗಿ ಅದು ಒಳಗಿನ ಕೊಬ್ಬಿನ ಮೂಲಕ ದೇಹಕ್ಕೆ ಬೇಕಾದ ಶಾಖವನ್ನು ಮತ್ತೆ ಉತ್ಪತ್ತಿ ಮಾಡ್ತದೆ, ಕೊಬ್ಬು ಕರಗಿಸ್ತದೆ. ಹಾಗೆ ಡೈರೆಕ್ಟ್ ಲೇಪನ ಕೂಡ ಮಾಡ್ಬೋದು. ಇಲ್ಲ ಡೈರೆಕ್ಟ್ ಲೇಪನಕ್ಕೆ ಕಷ್ಟ ಆಗ್ತದೆ ಮತ್ತೆ ಅದು ತೊಳಿಲಿಕ್ಕೆಲ್ಲ ತೊಂದರೆ ಆಗ್ತದೆ ಅಂತ ಆದ್ರೆ ಒಂದು ಬಟ್ಟೆಯ ಮೇಲೆ ಆ ಮಣ್ಣನ್ನು ಹಾಕಿ ಅದರ ಮೇಲೆ ಅದನ್ನ ಆ ಬಟ್ಟೆಯನ್ನ ಪ್ಯಾಕ್ ತರ ಮಾಡಿ ಎಲ್ಲಾ ಕಡೆಯಲ್ಲೂ ಅದನ್ನ ಮಣ್ಣನ್ನ ಅದನ್ನ ಮುಚ್ಚಿ ಅದ್ರ ಆ ಬಟ್ಟೆಯನ್ನು ಕೂಡ ನಾವು ಕಾಲಿನ ಮೇಲೆ ಅಥವಾ ಹೊಟ್ಟೆಯ ಮೇಲೆ ಹಾಕಿಕೊಳ್ಬಹುದು. ಇದರಿಂದ ತುಂಬಾ ಉಪಯೋಗ ಏನು ಅಂತ ಹೇಳಿದ್ರೆ, ನಾವು ಯಾವಾಗಲೂ ಒಂದೇ ದೇಹದ ಒಂದೇ ಭಾಗಕ್ಕೆ ನಾವು ಟ್ರೀಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಇಡೀ ದೇಹದ ಮೇಲೆ ಅದು ಒಂಥರ ತಂಪಿನ ಅನುಭವವನ್ನ ನೀಡ್ತದೆ ಮಣ್ಣಿನ ಚಿಕಿತ್ಸೆ. ಈಗ ಚಿಕಿತ್ಸೆ ಅಂದ್ರೆ ಎಷ್ಟು ದಿವಸ ಅಂತ ಲೆಕ್ಕಾಚಾರ ಉಂಟು ಅಥವಾ ಮತ್ತೆ ಮತ್ತೆ ಮಾಡಬೇಕಾಗ್ತದೆ ಹೇಗಿದೆ? ಇಲ್ಲ, ಸಾಮಾನ್ಯವಾಗಿ ನಿಮಗೆ 10-15 ದಿವಸಗಳ ಕಾಲ ಚಿಕಿತ್ಸೆ ಮಾಡಿದ್ರೆ ಸಾಕು. ನಿಮಗೆ ಗೊತ್ತಿದೆ ಅದಕ್ಕಿಂತ ಜಾಸ್ತಿ ನಾವು ಚಿಕಿತ್ಸೆ ಮಾಡಿದ್ರೆ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದ್ರೆ ನಮಗೆ ಮನಸ್ಸಿಗೆ ಅನಿಸ್ಲಿಕ್ಕೆ ಶುರು ಆಗ್ತದೆ ಎಷ್ಟು ಸಮಯ ಮಾಡುದು ಅಂತ ಹೇಳಿ. ಹಾಗಾಗಿ ಯಾವಾಗ್ಲೂ ಯಾವುದೇ ಚಿಕಿತ್ಸೆಯನ್ನ ನಾವು ಮಾಡುವಾಗ್ಲೂ ಕೂಡ ಇಷ್ಟೇ ದಿವಸ ಅಂತ ಹೇಳಿ ನಾವು ನಮ್ಮ ಮನಸ್ಸನ್ನ ಸೆಟ್ ಮಾಡಿಕೊಂಡ್ರೆ ಒಳ್ಳೇದಾಗ್ತದೆ. ಆಹಾರ ಚಿಕಿತ್ಸೆ ಮುಖ್ಯವಾಗಿ ನಿಮಗೆ ಎಲ್ಲಾ ಮಾಧ್ಯಮಗಳಲ್ಲಿಯೂ ಕೂಡ ಆಹಾರದ ಬಗ್ಗೆ ಹೇಳುವಂತದ್ದೇ, ಸಮತೋಲನ ತಗೊಳ್ಬೇಕು ಅಂತೇಳಿ ಅಂತ. ಇದರಲ್ಲಿಯೂ ಕೂಡ ನಾವು ಬೊಜ್ಜಿನ ವಿಷಯದಲ್ಲಿ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನ ನಾವು ಹೆಚ್ಚು ಆದಷ್ಟು ಉಪಯೋಗ ಮಾಡಬಾರದು. ಇದರಿಂದ ರಕ್ತನಾಳದಲ್ಲಿ ಶೇಖರಾಗುವ ಕೊಬ್ಬು ಇರುವುದಿಲ್ಲ, ಸಾಧ್ಯ ಆಗುದಿಲ್ಲ. ಎಣ್ಣೆ ಕರಿದ ಪದಾರ್ಥಗಳನ್ನ ನಾವು ಆದಷ್ಟು ಕಡಿಮೆ ಮಾಡಬೇಕು. ಮತ್ತೆ ಹೆಚ್ಚು ಸಕ್ಕರೆ ಅಂಶವಿರೋ ಪದಾರ್ಥಗಳು ಕೂಡ ಬೇಡ, ಯಾಕಂದ್ರೆ ಈ ಸಕ್ಕರೆ ಜಾಸ್ತಿ ಇದ್ದಾಗ ಅದು ಮತ್ತೆ ಕೊಬ್ಬಾಗಿಯೇ ಪರಿವರ್ತಿತ ಆಗ್ತದೆ. ಮತ್ತೆ ಮಾಂಸಾಹಾರದ ಸೇವನೆಯನ್ನು ಕೂಡ ಮಿತಗೊಳಿಸುವಂತದ್ದು ಉತ್ತಮ. ಹಾಗಾಗಿ ನಾವೇನ್ ಹೇಳ್ತೇವೆ, ಪಿಷ್ಟ ಮತ್ತೆ ಪ್ರೋಟೀನ್ ಮತ್ತೆ ಇದು ಇದೆಲ್ಲವೂ ಕೂಡ ನಮಗೆ ಒಂದು ಮಿತವಾಗಿ ಇರುವಂತದ್ದೇ ಮುಖ್ಯ ಆಗ್ತದೆ. ಇಲ್ಲದಿದ್ರೆ ದೇಹದಲ್ಲಿ ಗಮನೀಯ ಪ್ರಮಾಣದಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಆಗಿಯೇ ಆಗ್ತದೆ. ಇದರ ಜೊತೆಗೆ ಅತಿಯಾಗಿ ತಿನ್ನುವುದು, ಅನಿಯಮಿತವಾಗಿ ತಿನ್ನುವುದು ಕೂಡ ಬೊಜ್ಜಿಗೆ ಕಾರಣ ಆಗ್ತದೆ. ಆದ್ರಿಂದ ಪ್ರತಿ ಒಂದಕ್ಕೂ ಕೂಡ ನಾವು ಒಂದು ಟೈಮಿಂಗ್ ಮಾಡಿಕೊಳ್ಬೇಕು. ಇಷ್ಟೇ ಹೊತ್ತಲ್ಲಿ ತಗೊಳ್ಳುವಂಥದ್ದು ಮತ್ತೆ ಇಷ್ಟೇ ಪ್ರಮಾಣದಲ್ಲಿ ತಗೊಳ್ಳುವಂಥದ್ದು ಅದು ಕೂಡ ಮುಖ್ಯ. ನಮ್ಮ ಪ್ರಕೃತಿ ಚಿಕಿತ್ಸೆಯ ಪ್ರಕಾರ ನಾವು ಮುಖ್ಯ ಆಹಾರವನ್ನ ಅಂತ ಹೇಳಿದ್ರೆ ನಾವು ಸ್ವಲ್ಪ ಜಾಸ್ತಿ ಆಹಾರವನ್ನ ದಿನದಲ್ಲಿ ಎರಡೇ ಬಾರಿ ಸೇವಿಸುವಂಥದ್ದು ಒಳ್ಳೆಯದು. ಸಾಮಾನ್ಯವಾಗಿ ಹೇಳ್ತಾರೆ, ನಾವು ಬೆಳಿಗ್ಗೆ ತಗೊಳ್ತೇವೆ, ಮಧ್ಯಾಹ್ನ ತಗೊಳ್ತೇವೆ, ಸಂಜೆ ತಗೊಳ್ತೇವೆ, ರಾತ್ರಿ ತಗೊಳ್ತೇವೆ ಅಂತ ಹೇಳ್ತೇವೆ, ಅದು ನಾಲ್ಕು ಸರಿ ಆಗ್ತದೆ. ಹಾಗೆ ಆಗಬಾರ್ದು. ಯಾವಾಗಲೂ ನೀವು ನಿಮಗೆ ಬೇಕು ಮಧ್ಯದಲ್ಲಿ ಏನಾದರೂ ಬೇಕು ಅಂತ ಹೇಳಿದ್ರೆ ಈ ಮುಖ್ಯ ಆಹಾರ ಎರಡೇ ಸರಿ ತಗೊಳ್ಬೋದು, ಅದು ಮಧ್ಯಾಹ್ನ ತಗೊಳ್ಬೋದು ಮತ್ತು ಸಂಜೆ ತಗೊಳ್ಬೋದು, ಅಥವಾ ಬೆಳಿಗ್ಗೆ ತಗೊಳ್ಬೋದು ಅಥವಾ ರಾತ್ರಿಗೆ ತಗೊಳ್ಬೋದು. ಮಧ್ಯದಲ್ಲಿ ನಿಮಗೆ ಏನಾದರೂ ಬೇಕು ಅಂತಾದರೆ ಕಡಿಮೆ ಕ್ಯಾಲರಿ ಇರುವಂತಹ ಆಹಾರವನ್ನು ಹೊಟ್ಟೆಗೆ ಅದು ತುಂಬಿದ ಒಂದು ಸಂತೃಪ್ತಿ ಕೊಡುವ ತರ ನೀವು ಆ ಆಹಾರವನ್ನ ಪ್ಲಾನ್ ಮಾಡಬೇಕು. ಆಗ ನಮಗೆ ಈ ಅತಿ ಸ್ಥೂಲಕಾಯ ಸ್ಥೂಲಕಾಯ ಇರುವುದಿಲ್ಲ. ಸರಿ, ಈಗ ನೀರಿನ ಒಂದು ಚಿಕಿತ್ಸೆ ಬಗ್ಗೆ. ನೀರಿನ ಚಿಕಿತ್ಸೆಯಲ್ಲಿ ನಾವು ಹೇಗೆ ಹೇಳ್ತೇವೆ ಅಂತ ಹೇಳಿದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ 2-3 ಗ್ಲಾಸ್ ನೀರು ಕುಡಿಯುವಂಥದ್ದು ತುಂಬಾ ಮುಖ್ಯ ಆಗ್ತದೆ. ಲೀಟರ್ ಆದರೂ ನೀರನ್ನು ಕುಡಿಯುವಂಥದ್ದು ಮುಖ್ಯ ಆಗ್ತದೆ. ಇದು ಮಲವಿಸರ್ಜನೆಗೂ ಸಹಾಯ ಮಾಡ್ತದೆ, ಅದರ ಜೊತೆಗೆ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಇದ್ರೂ ಕೂಡ ಅದರ ಪೂರೈಕೆಯೂ ಆಗ್ತದೆ. ಅದರ ಜೊತೆಗೆ ಈ ಸ್ಥೂಲಕಾಯವನ್ನು ಕೂಡ ಅದು ತಡೀತದೆ. ನಿಮಗೆ ಗೊತ್ತಿರಬಹುದು, ರಾತ್ರಿಯಲ್ಲಿ ನಾವು ಮಲಗಿ ಎದ್ದಾಗ ತುಂಬಾ ಜಾಸ್ತಿ ನಮ್ಮ ಜೀರ್ಣರಸ ಗಳು ಸಂಗ್ರಹ ಆಗ್ತವೆ ಹೊಟ್ಟೆಯಲ್ಲಿ, ಅವುಗಳನ್ನು ಡೈಲ್ಯೂಟ್ ಮಾಡಿ ಈ ನೀರು ಹೊರ ಹಾಕ್ತದೆ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಮಗೆ ಹೆಚ್ಚು ಹಸಿವಾಗುವುದಿಲ್ಲ, ಹಸಿವು ಕಡಿಮೆ ಆಗ್ತದೆ. ನಮಗೆ ಎಷ್ಟು ಬೇಕೋ ಅಷ್ಟೇ, ದೇಹಕ್ಕೆ ಎಷ್ಟು ಶಕ್ತಿಯ ಅಗತ್ಯ ಉಂಟು ಅಷ್ಟೇ ನಾವು ಆಹಾರವನ್ನು ತಗೊಳ್ಳೋದಕ್ಕೆ ಒಂದು ನೀರಿನ ಒಂದು ಕುಡಿಯುವಿಕೆ ಸಹಾಯ ಮಾಡ್ತದೆ. ಅದರ ಜೊತೆಗೆ ನಾವು ನೀರಿನ ಸ್ನಾನವನ್ನು ಏನು ತಗೊಳ್ತೇವೆ ಅದರಲ್ಲಿ ನಾವು ಆದಷ್ಟು ತಣ್ಣೀರನ್ನು ಬಳಸುವಂಥದ್ದು ಒಳ್ಳೆಯದು. ಸ್ಥೂಲಕಾಯಕ್ಕೆ ತಣ್ಣೀರನ್ನು ಬಳಸುವಂಥದ್ದು ಒಳ್ಳೆಯದು, ಯಾಕಂದರೆ ನಿಮಗೆ ಆಗಾಗಲೇ ಹೇಳಿದಾಗ ಹೌದು. ಆದರೂ ಕೂಡ ನಿಮಗೆ ತಣ್ಣೀರಿನ ಅಭ್ಯಾಸ ಆದರೆ ಎಲ್ಲ ವಾತಾವರಣಗಳಲ್ಲಿಯೂ ಕೂಡ ದೇಹ ಒಗ್ಗಿಕೊಳ್ತದೆ. ನಾವು ದೇಹವನ್ನು ಒಗ್ಗಿಸಿಕೊಳ್ಬೇಕು ಹೊರತು ನಮ್ಮ ಮನಸ್ಸನ್ನು ಕೆಲವೊಮ್ಮೆ ಅದಕ್ಕೆ ಪೂರಕವಾಗಿ ಯೋಚನೆ ಮಾಡುವ ಹಾಗೆ ಮಾಡಿದರೆ ಸಾಧ್ಯ ಆಗ್ತದೆ. ಮತ್ತು ತುಂಬಾ ತೀರಾ ಚಳಿ ಇದ್ದಾಗ ಸ್ವಲ್ಪ ಬಿಸಿನೀರು ಉಗುರುಬೆಚ್ಚಗಿನ ನೀರು ತೊಂದರೆ ಇಲ್ಲ, ಆದರೆ ಬಿಸಿನೀರು ಮಾತ್ರ ವರ್ಜ್ಯ. ಸ್ಥೂಲಕಾಯದವರಲ್ಲಿ ಬಿಸಿನೀರು ಬೇಡ ಅಂತೇಳಿ ಹೇಳುವಂಥದ್ದು. ಇದರ ಜೊತೆಗೆ ಕೆಲವೊಂದು ಈಗ ನೀರಿನ ಚಿಕಿತ್ಸೆ ನೀವು ಮಾಡೋದಿದ್ರೆ ಮನೆಯಲ್ಲೇ ಟಬ್ ಇರ್ತದೆ, ಅದರಲ್ಲಿಯೂ ಕೂಡ ನಾವು ತಣ್ಣೀರಿನ ಸ್ನಾನವನ್ನು ಮಾಡ್ಬೋದು. ಈ ಟಬ್ಬಿನಲ್ಲಿಯೂ ಕೂಡ ಕಂಪನಗಳು ಬರುವಂತಹ ಟಬ್ಬುಗಳು ಕೂಡ ಇರ್ತವೆ, ಜೆಕ್ಕುಸಿಸ್ ಅಂತ ಹೇಳ್ತೇವೆ ನಾವು ಅದನ್ನು, ಅದನ್ನು ಕೂಡ ನಾವು ಉಪಯೋಗ ಮಾಡ್ಬೋದು. ಅದರ ಜೊತೆಗೆ ನಿಮಗೆ ಗೊತ್ತಿರ್ಬೋದು, ಮೊದಲು ಜ್ವರ ಬಂದರೆ ಅಥವಾ ಬೇರೆ ಯಾವುದೇ ಚಿಕಿತ್ಸೆಯ ರೂಪವಾಗಿ ಈ ಬಟ್ಟೆಯನ್ನು ನೀರಿನಲ್ಲಿ ಮುಳುಗಿಸಿಟ್ಟು ಆ ಬಟ್ಟೆಯನ್ನು ದೇಹಕ್ಕೆ ಸುತ್ತುತ್ತಿದ್ರು, ಆ ಚಿಕಿತ್ಸೆಯನ್ನು ಕೂಡ ಸ್ಥೂಲಕಾಯಕ್ಕೆ ಮಾಡ್ಬೋದು. ಇದರಿಂದ ನಾವು ತುಂಬಾ ಉತ್ತಮವಾದ ಫಲಿತಾಂಶವನ್ನು ಪಡೆಯಬಹುದು. ಆಮೇಲೆ ಈಗ ಈ ಸೂರ್ಯ ಚಿಕಿತ್ಸೆಯ ಬಗ್ಗೆ ಹೇಳಿ, ಅದರ ಒಂದು ಮಹತ್ವ ಏನು, ಯಾವ ರೀತಿ ಮಾಡುವಂತ? ಅಗ್ನಿ ತತ್ವದ ಆಧಾರದ ಮೇಲೆ ನಾವು ಸೂರ್ಯ ಚಿಕಿತ್ಸೆಯನ್ನ ಕೊಡ್ತೇವೆ. ಈ ಸೂರ್ಯನ ಕಿರಣಗಳಿಗೆ ಮೈಯೊಡ್ಡುವುದು ಅಥವಾ ಸೂರ್ಯನ ಬಿಸಿಲಿನಲ್ಲಿ ಒಂದು ಸುಮಾರು 20 ನಿಮಿಷಗಳ ಕಾಲ ಅಡ್ಡಾಡುವಂಥದ್ದು, ಇದನ್ನ ನಾವು ಸೂರ್ಯ ಚಿಕಿತ್ಸೆ ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ನೀವು ನಡಿಗೆ, ಸೂರ್ಯನ ಬಿಸಿಲಲ್ಲಿ ಒಂದು ನಡಿಗೆ, ಸೂರ್ಯ ನಡಿಗೆ ಮಾಡುವಂಥದ್ದು ಕೂಡ ಸೂರ್ಯ ಚಿಕಿತ್ಸೆಗೆ ಸೇರ್ತದೆ. ಇದರಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ದೇಹ ಕೆಲವೊಂದು ವರ್ಣಗಳನ್ನು, ಅಂದರೆ ವರ್ಣ ಚಿಕಿತ್ಸೆ ಅಂತೇಳಿ ಹೇಳ್ತೇವೆ ನಾವು ಅದನ್ನು, ಆ ಬಿಳಿ ಕಿರಣದಲ್ಲಿ ಮುಖ್ಯವಾಗಿ ನಾವು ಹೇಳುವಂಥದ್ದು ನಮಗೆ ಬೇಕಾದ ದೇಹಕ್ಕೆ ಬೇಕಾಗುವಂಥದ್ದು ನೀಲಿ ಕಿರಣಗಳು, ಮತ್ತು ನೀಲಿ ಅಂದರೆ ಅತಿ ನೀಲಿ ಅಲ್ಲ, ನೀಲಿ ಕಿರಣಗಳು ಮತ್ತು ಹಸಿರು ಬಣ್ಣದ ಕಿರಣಗಳು ಮತ್ತು ಹಳದಿ ಬಣ್ಣದ ಕಿರಣಗಳು ಮತ್ತು ಕೆಂಪು ಕಿರಣಗಳು, ಇದು ಮೂರು ದೇಹದ ಮೇಲೆ ತುಂಬ ಪರಿಣಾಮಕಾರಿಯಾಗಿ ನಮಗೆ ಅದರ ಉಪಯೋಗ ಇದೆ. ಸಾಮಾನ್ಯವಾಗಿ ತಲೆಯ ಭಾಗಕ್ಕೆ ನಾವು ನೀಲಿ ಕಿರಣವನ್ನು ಕೊಡ್ತೇವೆ, ಎದೆಯ ಭಾಗಕ್ಕೆ ಹಸಿರು ಕಿರಣವನ್ನು ಕೊಡ್ತೇವೆ, ಹೊಟ್ಟೆಯ ಭಾಗಕ್ಕೆ ಹಳದಿ ಕಿರಣವನ್ನು ಕೊಡ್ತೇವೆ, ಕಾಲಿನ ಭಾಗಕ್ಕೆ ಕೆಂಪಿನ ಕಿರಣವನ್ನು ಕೊಡ್ತೇವೆ. ಇದನ್ನು ನಾವು ವರ್ಣ ಚಿಕಿತ್ಸೆ ಅಂತೇಳಿ ಹೇಳ್ತೇವೆ. ಈ ಕಿರಣಗಳು ವರ್ಣವನ್ನ ನಾವು ಕೊಡಬೇಕು ಅಂತಾದ್ರೆ ಅದಕ್ಕೆ ಬೇಕಾದ ಒಂದು ಸಾಧನ ಇದೆ, ವರ್ಣ ಚಿಕಿತ್ಸೆ ಕೊಡುವಂತ ಸಾಧನಗಳಿದೆ, ಅಥವಾ ನಾವು ಬಟ್ಟೆಗಳನ್ನ ಹಾಕೊಂಡ ಕೂಡಲು ಆ ರೀತಿಯಲ್ಲಿ ನಮಗೆ ಚಿಕಿತ್ಸೆ ಕೊಡ್ಲಿಕ್ಕೆ ಆಗ್ತದೆ. ಮತ್ತೆ ಈ ಬಾಟ್ಲಿಯಲ್ಲಿ ನಾವು ನೀರನ್ನ ಹಾಕಿ ಬೇರೆ ಬೇರೆ ಬಣ್ಣದ ನೀರನ್ನ ಸೂರ್ಯನ ಕಿರಣಕ್ಕೆ ಇಟ್ಟು ಅದನ್ನು ಕೂಡ ಚಾರ್ಜ್ ಮಾಡಿ ನಾವು ತಗೊಳ್ಳಿಕ್ಕೂ ಆಗ್ತದೆ. ಹೀಗೆ ಈ ಎಲ್ಲ ರೀತಿಯಲ್ಲೂ ಕೂಡ ಸೂರ್ಯನ ಚಿಕಿತ್ಸೆ ವರ್ಣ ಚಿಕಿತ್ಸೆಯ ಜೊತೆಗೆ ನಾವು ಕೊಡಬಹುದು. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಹೆಚ್ಚಿನ ಪ್ರಮಾಣದ ಕೊಬ್ಬು ಕರಗುವುದು ಮಾತ್ರ ಅಲ್ಲ, ದೇಹ ಕೂಡ ಸದೃಢಗೊಳ್ಳುತ್ತದೆ. ಇದರಲ್ಲಿ ನಿಮಗೆ ಗೊತ್ತಿರಬಹುದು, ನಾವು ಸೂರ್ಯ ನಮಸ್ಕಾರ ಅಂತೇಳಿ ಹೇಳ್ತೇವೆ, ಸೂರ್ಯನಿಗೆ ಅಭಿಮುಖವಾಗಿ ನಾವು ನಮಸ್ಕಾರ ಮಾಡುವಂಥದ್ದು. ಇದರಿಂದಲೂ ಕೂಡ ನಾವು ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ಒಂದು ಶಕ್ತಿಯ ಉತ್ತೇಜನವನ್ನು ಹೊಂತೇವೆ. ಇದು ಅದರ ಜೊತೆಗೆ ನಾವು ಈಜನ್ನ ಮಾಡಬಹುದು, ಹೊರಗೆ ಇರುವಂತಹ ಒಂದು ವ್ಯಾಯಾಮವನ್ನ ನಾವು ಮಾಡಬಹುದು. ಅದು ಸೂರ್ಯನ ಬಿಸಿಲಲ್ಲಿ ಆಗುವಂತದ್ದನ್ನೇ ನಾವು ಸೂರ್ಯ ಚಿಕಿತ್ಸೆ ಅಂತೇಳಿ ಹೇಳ್ತೇವೆ. ಈ ಅಂಗಮರ್ದನ ಅಥವಾ ಮಸಾಜ್ ಅಂತ ಹೇಳುವಂತಹದ್ದು, ಇದರ ಬಗ್ಗೆ ಹೇಳಿ. ಸಾಮಾನ್ಯವಾಗಿ ಸ್ಥೂಲಕಾಯದಲ್ಲಿ ಎಲ್ಲರೂ ಹೇಳುವಂತದ್ದು ಒಂದೇ, ಮಸಾಜ್ ಇಂದವೇ ನಾವು ನಮ್ಮ ದೇಹವನ್ನ ಒಂದು ಕರಗಿಸಬಹುದು, ಬೊಜ್ಜನ್ನ ಕರಗಿಸಬಹುದು ಅಂತ. ಸ್ವಲ್ಪ ಮಟ್ಟಿಗೆ ಅದು ಸಹಜವೂ ಕೂಡ, ಯಾಕಂತ ಹೇಳಿದ್ರೆ ನಿಮಗೆ ಒಮ್ಮೆ ಮಸಾಜ್ ಕೊಟ್ಟ ಕೂಡಲೇ ಕೆಲ ಮೈಕೈ ನೋವು ಹೋಗ್ತದೆ, ಮತ್ತೆ ಸ್ವಲ್ಪ ಇಂಚು ಲಾಸ್ ಆದಾಗೆ ಅನಿಸ್ತದೆ. ಇದು ಯಾಕಾಗ್ತದೆ ಅಂತ ಹೇಳಿದ್ರೆ, ನಾವು ಮಸಾಜ್ನಲ್ಲಿ ಬೇರೆ ಬೇರೆ ರೀತಿಯ ಒತ್ತಡವನ್ನು ನೀಡಿ ದೇಹದ ಬೇರೆ ಬೇರೆ ಅಂಗಕ್ಕೆ ನಾವು ಎಣ್ಣೆಯನ್ನ ತಿಕ್ತೇವೆ. ಇದರಿಂದ ದೇಹದ ಕೊಬ್ಬು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಅದು ವರ್ಗಾವಣೆಗೊಳ್ಳುತ್ತದೆ. ಆದ್ರಿಂದ ಒಂದು ಭಾಗದಲ್ಲಿ ಕೊಬ್ಬು ಶೇಖರ ಕಮ್ಮಿ ಆದಾಗೆ ಅನಿಸ್ತದೆ. ಆದ್ರೆ ಮಸಾಜ್ ಅನ್ನು ಕೂಡ ನಾವು ಯಾವಾಗ್ಲೂ ತಗೊಳ್ಳುವಂಥದ್ದು ಅದು ಒಳ್ಳೇದಲ್ಲ, ಯಾಕಂದ್ರೆ ಕೆಲವೊಂದು ಮಾಂಸಖಂಡಗಳ ಕಾರ್ಯಶಕ್ತಿಗೆ ಈ ಕೊಬ್ಬು ಬೇಕಾಗ್ತದೆ. ಈಗ ನಾವು ಮಸಾಜ್ ಮಾಡಿದ್ರೆ ಆ ಮಾಂಸಖಂಡದ ಕೊಬ್ಬು ಹೋಗ್ತದೆ, ಹಾಗೆ ಆಗಬಾರದು. ಒಮ್ಮೊಮ್ಮೆ ಅಂದ್ರೆ ಅಪರೂಪಕ್ಕೊಮ್ಮೆ, 15 ದಿವಸಕ್ಕೊಮ್ಮೆಯೋ ಅಥವಾ ತಿಂಗಳಿಗೊಮ್ಮೆಯೋ ಮಸಾಜು ಕೂಡ ತುಂಬಾ ಸಹಾಯ ಮಾಡ್ತದೆ. ಸಾಮಾನ್ಯವಾಗಿ ಇದರಿಂದ ಮಸಾಜಿನಿಂದ ರಕ್ತ ಪರಿಚಲನೆ ಹೆಚ್ಚಾಗ್ತದೆ, ದೇಹದ ಅಂಗಗಳಿಗೆ ರಕ್ತ ಪರಿಚಲನೆ ಹೆಚ್ಚಾಗ್ತದೆ, ಹಾಗೂ ಮಾಂಸಖಂಡಗಳು ಬಲಿಷ್ಠಗೊಳ್ತವೆ, ಬೆವರಿನ ಗ್ರಂಥಿಗಳು ಕೂಡ ಪುನಶ್ಚೇತನಗೊಂಡು ದೇಹದಿಂದ ಕಲ್ಮಶಗಳು ಹೊರ ಹೋಗ್ತವೆ. ಈ ಹಂತದಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೇಳಬೇಕು. ಈಗ ಅಡ್ವರ್ಟೈಸ್ಮೆಂಟ್ ಗಳು ಬರ್ತಾ ಇರ್ತವೆ ವೈಬ್ರೇಟರ್ ಅಂತ, ಅದರಿಂದ ಏನಾದರೂ ಉಪಯೋಗ ಆಗ್ತದಾ? ನಿಜವಾಗಿಯೂ ಆಗ್ತದೆ. ಯಾಕಂತ ಹೇಳಿದ್ರೆ ನಾವು ಸಾಮಾನ್ಯವಾಗಿ ಏನ್ ಹೇಳ್ತೇವೆ ಅಂತ ಹೇಳಿದ್ರೆ, ನಮ್ಮದೇ ದೇಹವನ್ನ ಉಪಯೋಗಿಸಿಕೊಂಡು ಮಾಡುವಂತ ವ್ಯಾಯಾಮಕ್ಕೆ ಸರಿಸಾಟಿಯಾದದ್ದು ಯಾವುದೂ ಇಲ್ಲ. ಇವೆಲ್ಲ ಉಪಕರಣಗಳು, ಹೊರಗಿನ ಉಪಕರಣಗಳು. ಅದರಲ್ಲಿಯೂ ಕೂಡ ಸ್ವಲ್ಪ ಮಟ್ಟಿನ ಪ್ರಯೋಜನ ಸಿಗ್ಬೋದು, ಆದ್ರೆ ಅದನ್ನೇ ನಾವು ಅವಲಂಬಿಸುವಂತದ್ದು ತಪ್ಪು ಯಾವಾಗ್ಲೂ. ಸರಿ, ಉಪವಾಸ ಚಿಕಿತ್ಸೆ ಬಗ್ಗೆ ಹೇಳಿ. ಈ ಸ್ಥೂಲಕಾಯವನ್ನು ಹತೋಟಿ ಮಾಡುವಲ್ಲಿ ಇದು ಹೇಗೆ ನೆರವಾಗುತ್ತೆ? ಸಾಮಾನ್ಯವಾಗಿ ಎಲ್ಲರೂ ಹೇಳುವಂತದ್ದು ಒಂದೇ, ಸ್ಥೂಲಕಾಯ ಬಂದ ಕೂಡಲೇ ಉಪವಾಸ ಮಾಡಿ ಅಂತ ಹೇಳಿ. ಆ ಉಪವಾಸವನ್ನ ನಾವು ಚಿಕಿತ್ಸೆಯಾಗಿ ಒಂದು ಪರಿಗಣಿಸಬೇಕು ಅಂತಾದ್ರೆ ಅದಕ್ಕೊಂದು ಕೆಲವೊಂದು ನಿಬಂಧನೆಗಳು ಇದ್ದಾವೆ. ಏನಂತ ಹೇಳಿದ್ರೆ, ಸ್ಥೂಲಕಾಯದವರಿಗೂ ಕೂಡ ಉಪವಾಸ ಮಾಡುವುದಕ್ಕಿಂತ ಮೊದಲು ದೇಹವನ್ನ ಉಪವಾಸಕ್ಕೆ ಅಣಿಗೊಳಿಸಬೇಕು. ಆ ಅಣಿಗೊಳಿಸುದು ಹೇಗೆ ಅಂತ ಹೇಳಿದ್ರೆ, ನಿಧಾನವಾಗಿ ಕ್ಯಾಲರಿಯನ್ನ ಕಡಿಮೆ ಮಾಡ್ತಾ ಬರಬೇಕು. ನಮ್ಮಲ್ಲಿ ನಾವು ಹೇಗೆ ಮಾಡ್ತೇವೆ ಅಂತ ಹೇಳಿದ್ರೆ, ಬೇಯಿಸಿದ ಆಹಾರವನ್ನು ತಗೊಳ್ತಿರುವ ವ್ಯಕ್ತಿಯನ್ನ ನಾವು ಹಸಿ ಆಹಾರವನ್ನ ತಗೊಳ್ಳುವ ಹಾಗೆ ಮಾಡ್ತೇವೆ. ಹಸಿ ಆಹಾರದಲ್ಲಿ ಕ್ಯಾಲರಿ ಕಡಿಮೆ ಇರೋದ್ರಿಂದ ಅದರ ನಂತರ ಅವರಿಗೆ ಉಪವಾಸವನ್ನು ನಾವು ಪ್ರಾರಂಭ ಮಾಡ್ತೇವೆ. ಉಪವಾಸ ಪ್ರಾರಂಭ ಮಾಡುವಾಗಲೂ ಕೂಡ ನಾವು ಎನಿಮಾವನ್ನು ಕಂಪಲ್ಸರಿ ಕೊಡ್ತೇವೆ. ಯಾಕಂತ ಹೇಳಿದ್ರೆ, ಕಲ್ಮಶಗಳು ದೇಹದಲ್ಲಿ ಶೇಖರಗೊಂಡಿರ್ತದೆ ಮೊದಲು ನಾವು ಆಹಾರ ತಗೊಂಡ ಕಾರಣ. ಆ ಕಲ್ಮಶವನ್ನು ಹೊರಹಾಕದಿದ್ರೆ ಉಪವಾಸ ಚಿಕಿತ್ಸೆ ಸರಿಯಾಗುವುದಿಲ್ಲ, ಅದು ಪೂರ್ಣಗೊಳ್ಳುವುದಿಲ್ಲ. ಆದ್ರಿಂದ ನಾವು ಕಲ್ಮಶವನ್ನು ಹೊರಹಾಕ್ಲಿಕ್ಕೆ ಎನಿಮಾವನ್ನು ಕೊಟ್ಟೆ ಕೊಡ್ತೇವೆ. ಹಾಗೆ ದೇಹವನ್ನ ನಾವು ಉಪವಾಸಕ್ಕೆ ಸಿದ್ಧಪಡಿಸಿದ ನಂತರ ಉಪವಾಸವನ್ನು ಕೊಡುವಂಥದ್ದು. ಈ ಉಪವಾಸನ ಚಿಕಿತ್ಸೆಯಲ್ಲಿ ನಾವು ಕೊಡಬೇಕು ಅಂತಾದರೆ ಅದರಲ್ಲಿ ನಾವು ಬೇರೆ ಬೇರೆ ರೀತಿಯ ಚಿಕಿತ್ಸೆಯನ್ನು ಹೇಳ್ಬೋದು. ಅದು ಶಾರ್ಟ್ ಫಾಸ್ಟಿಂಗ್ ಅಂತ ಹೇಳ್ಬೋದು. ಅಂತ ಹೇಳಿದ್ರೆ ಸ್ವಲ್ಪ ಕಾಲ, ಅಲ್ಪಕಾಲದ ಉಪವಾಸ ಅಂತ ಹೇಳ್ಬೋದು. ಸಾಮಾನ್ಯವಾಗಿ 2-3 ದಿವಸದ ತನಕ ಅವರು ಉಪವಾಸ ಮಾಡ್ತಾರೆ. ಈ ಉಪವಾಸದಲ್ಲಿಯೂ ಕೂಡ ನಾವು ಬರೇ ಏನು ನೀರನ್ನು ಕೊಟ್ಟು ಉಪವಾಸ ಮಾಡೋದಿಲ್ಲ. ಯಾವಾಗಲೂ ಸ್ವಲ್ಪ ಮಟ್ಟಿನ ಮಿನರಲ್ಸು, ಖನಿಜಾಂಶಗಳು ದೇಹಕ್ಕೆ ಬೇಗೆ ಬೇಕಾಗ್ತದೆ. ಆದ್ರಿಂದ ನಾವು ಜ್ಯೂಸ್ ಕೊಟ್ಟು, ಹಣ್ಣಿನ ರಸವನ್ನು ಕೊಟ್ಟು ನಾವು ಉಪವಾಸ ಕೊಡ್ತೇವೆ. ಹಣ್ಣಿನ ರಸದಲ್ಲಿಯೂ ಕೂಡ ಅವರ ಸ್ಥೂಲಕಾಯದ ಜೊತೆಗೆ ಎಲ್ಲಿಯಾದರೂ ಆಸಿಡಿಟಿ ಇದ್ರೆ ಅವರಿಗೆ ನಾವು ಇದು ಯಾವುದು ಕುಂಬಳಕಾಯಿ ರಸವನ್ನು ಕೊಡ್ತೇವೆ. ಆಸಿಡಿಟಿ ಇಲ್ಲದಿದ್ದವರಿಗೆ ಲಿಂಬೆ ಹಣ್ಣಿನ ರಸವನ್ನು ನಾವು ಕೊಡ್ತೇವೆ. ಈ 2-3 ದಿವಸ ಗಳ ಕಾಲ ಮಾಡುವಂತಹ ಉಪವಾಸವನ್ನು ನಾವು ಶಾರ್ಟ್ ಫಾಸ್ಟಿಂಗ್ ಅಂತೇಳಿ ಹೇಳ್ತೇವೆ. ನಂತರ ಬರುವಂಥದ್ದು ಲಾಂಗ್ ಫಾಸ್ಟಿಂಗ್. ಲಾಂಗ್ ಫಾಸ್ಟಿಂಗ್ ಸಾಮಾನ್ಯವಾಗಿ 7 ದಿವಸಕ್ಕಿಂತಲೂ ಜಾಸ್ತಿ ಅವರು ಫಾಸ್ಟಿಂಗ್ ಮಾಡಿದರೆ ಅದನ್ನು ಲಾಂಗ್ ಫಾಸ್ಟಿಂಗ್ ಅಂತೇಳಿ ಹೇಳ್ತೇವೆ. ಮತ್ತೆ ಮತ್ತೊಂದು ಬರುವಂಥದ್ದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳಿದರೆ, 1-2 ದಿವಸ ನಾವು ಉಪವಾಸ ಮಾಡುವಂಥದ್ದು, ಆ ನಂತರ ಅದನ್ನು ಬ್ರೇಕ್ ಮಾಡುವಂಥದ್ದು. ಬ್ರೇಕ್ ಮಾಡಲಿಕ್ಕೂ ನಿಜವಾದ ಕ್ರಮ ಇದೆ, ಕ್ರಮ ಪ್ರಕಾರವೇ ನಾವು ಬ್ರೇಕ್ ಮಾಡುವಂಥದ್ದು. ಆ ನಂತರ ಪುನಃ ನಾವು ಉಪವಾಸನ ಪ್ರಾರಂಭ ಮಾಡುವಂಥದ್ದು. ಯಾಕಂತ ಹೇಳಿದ್ರೆ, ಕೆಲವೊಮ್ಮೆ ನಮ್ಮ ಜೀವನ ಶೈಲಿಯಲ್ಲಿ ಯಾವತ್ತೂ ನಾವು ಕಡಿಮೆ ಕ್ಯಾಲರಿ ಆಹಾರವನ್ನು ಸೇವಿಸಲಿಕ್ಕೆ ಆಗುದಿಲ್ಲ. ಹಾಗೆ ನಮಗೆ ಅವಕಾಶ ಇರುವಾಗ ನಾವು ಕಡಿಮೆ ಕ್ಯಾಲರಿಯನ್ನು ತಕೊಂಡು ಅದನ್ನು ಸರಿಯಾದ ಕ್ರಮದಲ್ಲಿ ಅದನ್ನು ಕೊನೆಗೊಳಿಸಿ ಆನಂತರ ಮತ್ತೆ ಪುನಃ ಶುರು ಮಾಡುವಂಥದ್ದು, ಅದನ್ನು ನಾವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತೇಳಿ, ನಿಯಮಿತವಾದ ಫಾಸ್ಟಿಂಗ್ ಅಂತೇಳಿ ಹೇಳ್ಬೋದು. ಹೀಗೆ ಉಪವಾಸ ಚಿಕಿತ್ಸೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ಉಪವಾಸವನ್ನು ಮಾಡಬಹುದು. ಕೊನೆಯ ಪ್ರಶ್ನೆಯಿಂದ ಕೇಳ್ತಾ ಇದ್ರಿ, ಸ್ಥೂಲಕಾಯ ಬಾರದ ಹಾಗೆ ನಮ್ಮ ಜೀವನ ಕ್ರಮವನ್ನು ಹೇಗೆ ರೂಪಿಸಿಕೊಳ್ಬೇಕು? ಸಾಮಾನ್ಯವಾಗಿ ನಮ್ಮ ಆಹಾರ ಕ್ರಮ ಮತ್ತೆ ಆರೋಗ್ಯಕರ ಜೀವನ ಶೈಲಿಯನ್ನು ನಾವು ನಮ್ಮಲ್ಲಿ ನಾವು ಮೂಡಿಸಿಕೊಳ್ಬೇಕು. ಅದರಲ್ಲೂ ನಾನು ಮಹಿಳೆಯರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಮಹಿಳೆಯರಲ್ಲಿ ಸ್ಥೂಲಕಾಯದ ಬಗ್ಗೆ ಅರಿವು ಇದ್ರೆ ಆಕೆ ತನ್ನ ಕುಟುಂಬದ, ಸಮಾಜದ ಮತ್ತು ದೇಶದ ಆರೋಗ್ಯದ ಪ್ರಮಾಣವನ್ನ ಅಂದ್ರೆ ಕಾಪಾಡುವಲ್ಲಿ ಅವಳು ಅತಿ ಮಹತ್ವದ ಪಾತ್ರವನ್ನ ವಹಿಸಿಕೊಳ್ತಾಳೆ. ಬೆಳಿಗ್ಗೆಯಿಂದ ಪ್ರಾರಂಭವಾಗಿ, ನಾವು ಒಂದೇ ದಿನವನ್ನು ತಗೊಳ್ಳುವಂಥದ್ದು, ಬೆಳಿಗ್ಗೆಯಿಂದ ಪ್ರಾರಂಭವಾಗಿ ಸಂಜೆಯ ತನಕ ನಮ್ಮ ಆಹಾರ ಕ್ರಮ, ನಮ್ಮ ವ್ಯಾಯಾಮ ಹಾಗೂ ನಮ್ಮ ಚಟುವಟಿಕೆ ಹೇಗಿರಬೇಕು ಅಂತ ಹೇಳುವಂಥದ್ದನ್ನು ನಾವು ನೋಡಬೇಕು. ಸಾಮಾನ್ಯವಾಗಿ ಎಲ್ಲರೂ ಹೇಳೋದು ಪುರುಸೊತ್ತಿಲ್ಲ ಅಂಥೇಳಿ, ಯಾವುದಕ್ಕೂ ಕೂಡ ಅದು ಯಾವತ್ತೂ ನಮಗೆ ಒಂದು ಎಕ್ಸ್ಕ್ಯೂಸ್ ಆಗಬಾರ್ದು. ನಾವು ಪ್ರತಿಯೊಂದು 5 ನಿಮಿಷವನ್ನು ಕೂಡ ನಾವು ನಮ್ಮ ಆರೋಗ್ಯಕ್ಕೆ ಸರಿಯಾಗಿ ಹೇಗೆ ಅಳವಡಿಸಿಕೊಳ್ಬಹುದು ಅಂತ ಹೇಳಿ ನಾವು ನೋಡ್ಕೊಳ್ಬೇಕು. ಮಹಿಳೆಯರಾಗಿ ಅದು ನಮ್ಮ ಮುಖ್ಯ ಕರ್ತವ್ಯ ಅಂತ ನಾನು ತಿಳ್ಕೊಳ್ತೇನೆ. ಬಹಳ ಸಂತೋಷ ಡಾಕ್ಟರ್ ಸುಜಾತ ಅವರೇ. ಮಹಿಳೆಯರಲ್ಲಿ ಕಂಡು ಬರುವಂತಹ ಸ್ಥೂಲಕಾಯ ಕಾರಣಗಳು ಏನು ಹಾಗೂ ಯಾವ ರೀತಿ ಬಾರದ ಹಾಗೆ ತಡೆಗಟ್ಟುವುದು ಹಾಗೂ ಬಂದ ನಂತರ ಪ್ರಕೃತಿ ಚಿಕಿತ್ಸೆಯನ್ನ ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಬಹಳಷ್ಟು ವಿಚಾರವನ್ನು ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ. ನಮಸ್ತೆ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಹಿಳೆಯರಲ್ಲಿ ಸ್ಥೂಲಕಾಯ ಪ್ರಕೃತಿ ಚಿಕಿತ್ಸೆ ಕುರಿತು ಆಯುರ್ವೇದ ವೈದ್ಯರಾದ ಡಾಕ್ಟರ್ ಸುಜಾತ ಕೆಜಿ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಕಾರ್ಯಕ್ರಮ. ಇನ್ಸೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮಹಾದೇವ್ ಗೋವಿಂದ ಮರಾಠೆ ಹಾಗೂ ಸಂಗಡಿಗರಿಂದ ಕೋಲಾಟದ ಪದಗಳು. ಪಹಲೆ ಸಭೆ ನಮಸ್ಕಾರ. ತಿಂಗಳ ತೋ ತಾತು ಮೈ ಗೋವಿಂದ ಹರಿ ಕಾಂತರ್ ಕಾಣಿಸಿ ಸಂಜೀವ ಅಂತರ್ ಬಾಣ ಕಾಣಿಸಿ ಪ್ರಾಣಿ ಬರಕೊಂಡೇವ ಗೋವಿಂದ. ಕಿಶರ ಕೋಟಿ ಜವಾನೇ ಕಿಗಮೋ ಶಿವರ ತರ್ಮಿನ ಹೊಳಿಯೇರು ಕಾಂಬೋಗಾ ಚಲೋ ರೇ ಕೇಳಿಯ ತಿರೇವರು ಕಾಂಬೋಗಾ ಚಲೋ ಮಾಮ ಕೋಟಿ ಜವಾನೆ ಕಿಗಮೋ ಶಿವರ ತರ್ಮಿನ ಹೊಳಿಯೇರು ಕಾಂಬೋಗಾ ಚಲೋ ರೇ ಕೇಳಿಯ ತಿಟೇವರು ಕಾಂಬೋಗಾ ಚಲೋ ಮಾನ ಸಿಗಮೋ ಶಿವರ ತರ್ಮಿನೇರು ಕಾಂಬೋಗಾ ಚಲೋ ರೇ ಕೇಳಿಯ ತಿಟೇವರು ಕಾಂಬೋಗಾ ಚಲೋ ಮಾ ಕೌರು ಮಾ ಶಕನಾ ಸೋಹೈ ಕೈಶಾ

ಚೆನ್ನಡೆ ಕೊರು ಯಾಕೋ ಚೆನ್ನಡೆ ಕೊರು ಗಾರು ಬಂದಲೆ ಗೋಳರೆ ಕೇಳಿಯ ಗಾರು ಬಂದಲೆ ಗೋಳೆ ಮಾರು ಬಂದಲೆ ಗೋಳೆ ಕೇಳಿಯ ಗಾರು ಬಂದಲೆ ಗೋಳೆ ಘರ ಬಂದರೆ ಕೋಳೆ ಕೇಳಿಯ ಘರ ಬಂದರೆ ಕೋಳೆ ದಾರ ಸೋಡಲಿ ಏಕ ಸತ್ತರೆ ಕೇಳಿಯ ದಾರ ಸೋಡಲಿ ಏಕ ಸತ್ತ ದಾರ ಸೋಡಲಿ ಏಕ ಸತ್ತರೆ ಕೇಳಿಯ ದಾರ ಸೋಡಲಿ ಏಕ ಸತ್ತ ಬಾಯಲೋ ಇರೋ ತೋ ಪರಾಣು ದಿಲೋ ಬಾಯಲೋ ಇರೋ ತೋ